ಮಣಿಗಳಾಗಿ ಹೊಳೆ ಆರಿ ಪುರುಷ ಮುಂದ ಮುಕುಟ ಮಣಿಗಳಾಗಿ ಹೊಳೆದು ಅರ್ಪಿಸಿ ಹರು ಹಸುಗಳನ್ನು ನಿನ್ನ ಅಡಿಯಲಿ ಚಂದ್ರಗುಪ್ತ ಶಿವಪ್ರತಾಪ ಭಗತ್ ಸಿಂಗ ಕಲಿ ಸುಭಾಸ ಸೇರಿಸಿ ಹರು ಕೀರ್ತಿ ಪುಷ್ಪ ನಿನ್ನ ಮುಡಿಯಲಿ ಚಂದ್ರಗುಪ್ತ ಶಿವಪ್ರತಾಪ ಭಗತ್ ಸಿಂಗ ಕಲಿ ಸುಭಾಸ ಸೇರಿಸಿ ಹರು ಕೀರ್ತಿ ಪುಷ್ಪ ನಿನ್ನ ಮುಡಿಯಲಿ ನಿನ್ನ ಮುಡಿಯಲಿ ಭಾರತಾಂಬೆಯೇ ವಂದನೆ ಭಾರತಾಂಬೆಯೇ ವಂದನೆ ಭಾರತಾಂಬೆಯೇ ವಂದನೆ ವಿನಯಶೀಲವಹ ಪ್ರವೃತ್ತಿ ವಿಶ್ವವಿದಿತ ಮಹಾಮಾತೆ ನಿನ್ನ ಘನತೆಯು ಭಾರತಾಂಬೆಯೇ ವಂದನೆ ಭಾರತಾಂಬೆಯೇ ವಂದನೆ ಭಾರತಾಂಬೆಯೇ ವಂದನೆ ಇದುವರೆಗೆ ಸುಮಧುರ ಗೀತವೈವಿಧ್ಯ ಕಾರ್ಯಕ್ರಮ ಬಿತ್ತರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ ವಾಣಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಆಲೂರು ತಾಲೂಕು ಸಿದ್ದಾಪುರದ ಪ್ರಗತಿಪರ ಕೃಷಿಕ ಎಸ್ಬಿ ಮೋಹನ್ ರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. Extreme heat waves are responsible for thousands of deaths in India. Climate change, urbanization, increased use of fossil fuel and depleting green cover are also responsible and will result in worse heat waves in the future. Heat waves are stealthy and dangerous. Most people are unaware that they can have a serious consequence like death. Heat affects the elderly, the sick, pregnant women, children, outdoor workers, the homeless and slum dwellers more prominently. But can affect anyone. So prevention is better than cure. If unwell due to heat, go to the health center or doctor immediately. Always ensuring your safety. National Disaster Management Authority, Government of India. ಶ್ರೀ ಮಲ್ಲೇಶ್ವರ ಯುವಕರ ಸಂಘ ಇಬ್ದಾಣೆ ಮತ್ತು ಇಬ್ದಾಣೆ ಗ್ರಾಮಸ್ಥರ ವತಿಯಿಂದ ಸುಕ್ಷೇತ್ರ ಶ್ರೀ ಗದ್ದುಗೆ ಅಜ್ಜಯ್ಯನವರ ಜೀರ್ಣೋದ್ಧಾರವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆಯವರ ಆಶೀರ್ವಾದದೊಂದಿಗೆ ಮೇ ತಿಂಗಳ 8 ಮತ್ತು 9 ತಾರೀಕಿನಂದು ಆಯೋಜಿಸಲಾಗಿದೆ. ಸರ್ವರಿಗೂ ಸ್ವಾಗತವನ್ನು ಕೋರಬಯಸುವವರು ಇಬ್ದಾಣೆ ಮತ್ತು ಹೊಸಳ್ಳಿ ಗ್ರಾಮಸ್ಥರು, ಬೇಲೂರು ರಸ್ತೆ, ಹಾಸನ. ಪ್ರೀತಿಯ ಕೆಲವರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಎಸ್ಬಿ ಮೋಹನ್ ರಾಜ್ ಅವರು. ಮೋಹನ್ ರಾಜ್ ಅವರು ಆಲೂರು ತಾಲೂಕು ಸಿದ್ದಾಪುರ ಗ್ರಾಮದ ಕೃಷಿಕರು. ಏಲಕ್ಕಿ, ಬಾಳೆ, ಮೆಣಸು, ಕಾಫಿ ಮತ್ತೆ ಭತ್ತ ಹೀಗೆ ಬೇರೆ ಬೇರೆ ತರಹದ ಕೃಷಿಯನ್ನ ಮಾಡಿಕೊಂಡು ತಮ್ಮ ಬದುಕನ್ನ ಕಟ್ಟಿಕೊಂಡು ಬಂದಿರತಕ್ಕಂಥದ್ದು. ಅವರ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೋಹನ್ ರಾಜ್ ಅವರಿಗೆ. ನಮಸ್ಕಾರ ಸರ್. ಮೋಹನ್ ರಾಜ್ ಅವರು, ಎಷ್ಟು ವರ್ಷದಿಂದ ತಾವು ಕೃಷಿ ಮಾಡ್ತಿದ್ರಿ? ನಾನು 35 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀನಿ. ಏನ್ ಓದಿದ್ರಿ ತಾವು? ನಮ್ದು PUC ಆಗಿದೆ ಸರ್. PUC ಆಗಿದೆ, ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಅದಕ್ಕೆ ಅಂದ್ರೆ ಮನೆಯಲ್ಲಿ ಆಗ ಸ್ವಲ್ಪ ಬಡತನ ಇತ್ತು, ಓದಕ್ಕೆಲ್ಲ ಕಷ್ಟ ಇತ್ತು, ಮತ್ತೆ ವ್ಯವಸ್ಥೆಗಳು ಇರ್ಲಿಲ್ಲ ನಮ್ಗೆ. ಕಾಲೇಜ್ ಎಲ್ಲ ದೂರ ಇತ್ತು, ಹಣಕಾಸಿನ ಪರಿಸ್ಥಿತಿ ಕಷ್ಟ ಇದ್ದಿದ್ರಿಂದ ನಾವು ಕೃಷಿಗೆ ಹೋದ್ವಿ. ಮನೆಯಲ್ಲಿ ಕೃಷಿ ಕುಟುಂಬ ಆಗಿರೋದ್ರಿಂದ ಮನೆಯಲ್ಲಿ ದನ ಕರ ಕೃಷಿ ವ್ಯವಸ್ಥೆ ಕಷ್ಟ ಇತ್ತು ತಂದೆ ತಾಯಿಗವ್ರಿಗೆ. ನಾವು ಅವ್ರ ಜೊತೆ ಅಟ್ಯಾಚ್ಮೆಂಟ್ ಇತ್ತಲ್ಲ, ಹಾಗಾಗಿ ನಮ್ಮ ಅಣ್ಣ ಒಬ್ರು ದೊಡ್ಡ ವಿದ್ಯಾಭ್ಯಾಸಕ್ಕೆ ಹೊರಗಡೆ ಹೋದ್ರು, ಹಾಗಾಗಿ ನಾನು ಮನೇಲಿ ಉಳ್ಕೋಬೇಕಾಗಿ ಬಂತು. ಮನೇಲಿ ಉಳ್ಕೊಂಡು ಕೃಷಿಲೇ ಮಾಡಿ ನಾನು ಚೆನ್ನಾಗೇ ಇದ್ದೀನಿ. ಕೃಷಿ ಮಾಡಿ ಒಬ್ಬ ಆಫೀಸಿಯಲ್ ಹೆಂಗಿರ್ಬೇಕು ಹಂಗೆ ಇದುವರೆಗೂ ನಡೀತು, ಚೆನ್ನಾಗಿ ಬಂದಿದ್ದೀನಿ, ಕೃಷಿಲೇನು ಫೇಲ್ ಆಗಲಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಕಷ್ಟ ಅಂತ ಈಗ ಅನಿಸ್ತಾ ಇದೆ. ಇದುವರೆಗೂ ಏನು ನಾವು ಚೆನ್ನಾಗೇ ಬಂದಿದ್ವಿ, ಒಬ್ರು ಆಫೀಸಿಯಲ್ಲಿ ಏನು ಮಾಡಬಹುದು ಅದೇ ತರ ನಾವು ಮಾಡ್ಕೊ ಬಂದಿದ್ವಿ. ಏನೀಗ ಬಹಳ ತುಂಬಾ ಗಂಭೀರವಾಗಿ ಕಾಡ್ತಾ ಇರತಕ್ಕಂತಹ ಸಮಸ್ಯೆ, ಒಂದು ಸಮಸ್ಯೆ ಮೇನ್ ಆಗಿ ಬಂದಿದ್ದು ಕರೋನಾ ಬಂದಿದ್ದು ಎರಡು ವರ್ಷದಿಂದ, ಅದೊಂದು ದೊಡ್ಡ ಸಮಸ್ಯೆ ಆಯ್ತು ನಮ್ಗೆ. ಆರ್ಥಿಕ ಪರಿಸ್ಥಿತಿ ಮೇಲೆ ಹೊಡೆತ ಬಿತ್ತು, ಯಾಕೆಂದ್ರೆ ಮಾರ್ಕೆಟ್ ವ್ಯವಸ್ಥೆ ಒಳಗೆ ನಾವು ಬಾಳೆ ಸ್ವಲ್ಪ ಹೆಚ್ಚಿನದಾಗಿ ಬೆಳೀತಾ ಇದ್ದು ಅದೊಂದು ರೇಟು ಬಹಳ ತೊಂದರೆ ಆಯ್ತು ಮಾರ್ಕೆಟ್ ಮಾಡ್ಲಿಕ್ಕೆ, ಅದು ತುಂಬಾ ವೇಸ್ಟ್ ಆಯ್ತು ಬಾಳೆಗೊನೆ, ಅದೊಂದು ಲಾಸ್ ಆಯ್ತು ನಮ್ಗೆ. ಆಮೇಲೆ ಇತ್ತೀಚೆಗೆ ಇನ್ನ ಜನಗಳು ಕೂಲಿಯವ್ರ ಸಮಸ್ಯೆ ತುಂಬಾ ಆಗಿದೆ ಈಗ, ಅವೆರಡೇ ದೊಡ್ಡ ಸಮಸ್ಯೆ ಆಗಿ ಕಾಣ್ತಾ ಇರೋದು ಈಗ. ಎಷ್ಟು ಜಮೀನಿತ್ತು ಮತ್ತೆ ನಿಮ್ಮ ತಂದೆಯವರ ಕಾಲಕ್ಕೆ ಏನೆಲ್ಲ ಕೃಷಿ ಮಾಡ್ತಾ ಇದ್ರು? ಭತ್ತ ಜೋಳ ರಾಗಿ ಬೆಳ್ಕೊಂಡಿದ್ರು ಹಿಂದಿನ ಅವರು, ನಮ್ಮ ತಂದೆಯವರ. ಇದರಲ್ಲಿ ನಾನು ಕೃಷಿಗೆ ಹೋದ ನಂತರ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ತೋಟಗಾರಿಕೆ ಬೆಳೆಗೆ ಬಂದು ಬೇರೆ ಬೇರೆ ಬೆಳೆಗಳು ಮಾಡ್ಕೊಂಡು ಬೋರ್ವೆಲ್ ಎಲ್ಲ ಮಾಡ್ಕೊಂಡು ತೋಟಗಾರಿಕೆ ಬೆಳೆ ಪ್ರಾರಂಭ ಮಾಡಿದ್ವು. ಮಾಡಿದ ನಂತರ ಮೊದಲ ಕಾಫಿ ಮಾಡಿದ್ವಿ, ಆಮೇಲೆ ಅಡಿಕೆ ಮಾಡಿದ್ವಿ, ಅದರೊಳಗೆ ಮಿಶ್ರ ಬೆಳೆ ಆಗಿ ಮೆಣಸು ಏಲಕ್ಕಿ ಮತ್ತೆ ಸ್ವಲ್ಪ ಅಗರ್ವುಡ್ಡು ಸಪೋಟ ಈ ತರ ಏನೇನ್ ಮಾಡಬಹುದು ಅಂತ ಪ್ಲಾನ್ ಮಾಡಿ ಒಂದೊಂದು ಎರಡ್ ಮೂರ್ ಕಡೆ ಜಮೀನು ಇರೋದ್ರಿಂದ ಪಾರ್ಟ್ ಬೈ ಪಾರ್ಟ್ ಮಾಡಿ ಕೆಲವು ಜಾಗದಲ್ಲಿ ಏನೇನ್ ಮಾಡಬಹುದು ಅದನ್ನ ತರ ಮಾಡಿ ಸಕ್ಸಸ್ ಆಗಿದ್ವಿ. ಮತ್ತೆ ಸಿಲ್ವಾರ ಚೆನ್ನಾಗಿ ಬಂತು, ಅದರಲ್ಲೂ ಸ್ವಲ್ಪ ಆರ್ಥಿಕವಾಗಿ ದುಡ್ಡು ಬಂತು. ಮೆಣಸು ಒಂದ್ 4 ವರ್ಷ ಚೆನ್ನಾಗಾಯ್ತು. ಈಗ ರೋಗ ಸೊರಗು ರೋಗ ಬಂದೆಲ್ಲ ಹೋಗಿದೆ, ಸ್ವಲ್ಪ ಸ್ವಲ್ಪ ಉಳ್ಕೊಂಡಿದೆ. ಈ ತರ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಭತ್ತ ಹೊಸ ಪದ್ಧತಿಯಲ್ಲಿ ಭತ್ತ ಮಾಡಿದೆ ನಾನು, ನೇರ ಬಿತ್ತನೆ ಅಂತೇಳಿ ಈ ಭತ್ತ ನೇರ ಮೊಳಕೆ ಮಾಡಿಬಿಟ್ಟು ಗದ್ದೆಗೆ ನಾಟಿ ಮಾಡೋದ್ರ ಬದಲು ಗದ್ದೆ ನಾಟಿ ಮಾಡಕ್ಕೆ ರೆಡಿ ಮಾಡೋ ಥರನೇ ರೆಡಿ ಮಾಡ್ಕೊಬಿಟ್ಟು ಗದ್ದೆ ತುಂಬ ಭತ್ತ ಚೆಲ್ಲಿ ಬೆಳೆಯುವಂತ ಪ್ರಯೋಗ ಮಾಡಿ 2 ವರ್ಷ ಚೆನ್ನಾಗಿ ಬಂತು ಭತ್ತ. ಪ್ರಯೋಗ ಮಾಡಿದ್ದು ಸಕ್ಸಸ್ ಆಗಿ ಬಂತು, ಬೆಳಿಬಹುದು ಯಾರು ಬೇಕಾದ್ರು. ಅದನ್ನ ಬೆಳೆದ್ರೆ ನಾಟಿ ಮಾಡೋದು ಸ್ವಲ್ಪ ಉಳಿತಾಯ ಮಾಡಬಹುದು, ಅಲ್ಲಿ 1,000 ದುಡ್ಡು ಉಳಿಸಬಹುದು. ಮೊದ್ಲಿಂದಲೂ ಕೂಡ ಕೃಷಿ ಬಗ್ಗೆ ಆಸಕ್ತಿ ಇತ್ತ? ಹೇಗೆ? ಹೌದೌದು, ನಾವು ಮೊದಲು ಸ್ಕೂಲಿಗೆ ಹೋಗ್ತಾ ಇದ್ದಾಗಲೂ ಕೃಷಿ ಮಾಡ್ಕೊಂಡೇ ಹೋಗ್ತಾ ಇದ್ವು ನಾವು. ಮನೆಯಲ್ಲಿ ಹಾಲು ಕೊಡೋದು, ಸಗಣಿ ತುಂಬಾಕೋದು, ದನ ಕಾಯೋದು, ನಮ್ ಜೊತೆ ಜೊತೆಲೆ ಬೆಳ್ಕೊಂಬಂದಿದ್ದದು. ಹಾಗಾಗಿ ನಮ್ಗೆ ಕೃಷಿ ಏನ್ ಕಷ್ಟ ಅನಿಸ್ಲಿಲ್ಲ ಆ ಟೈಮಲ್ಲಿ, ಎಲ್ಲ ಚಿಕ್ಕದ್ರಿಂದಲೂ ಅದರಲ್ಲೇ ಅಟ್ಯಾಚ್ಮೆಂಟ್ ಇದ್ದಿದ್ರಿಂದ ಇನ್ ತಂದೆ ತಾಯಿ ಜೊತೆ ಜಮೀನಿಗೆಲ್ಲ ಹೋಗ್ತಾ ಇದ್ವಲ್ಲ, ಹಾಗಾಗಿ ನಮ್ಗೆ ಸುಲಭ ಅನ್ನಿಸ್ತು, ಏನ್ ಸಮಸ್ಯೆ ಆಗ್ಲಿಲ್ಲ, ಹಾಗಾಗಿ ಮಾಡಿದ್ವಿ ಚೆನ್ನಾಗಿ. ಕೃಷಿಗೆ ಬಂದ ಹೊಸರಲ್ಲಿ ತೋಟಗಾರಿಕೆ ಬೆಳೆಗಳತ್ತ ನೀವು ಹೊರಳಿದ್ರಿ, ಯಾಕೆ ತೋಟಗಾರಿಕೆ ಬೆಳೆಗಳನ್ನ ಬೆಳಿಬೇಕು ಅಂತ ಹೇಳಿ ಅನ್ನಿಸ್ತು? ಕೃಷಿಯಲ್ಲಿ ನಮ್ಗೆ ಲಾಭದಾಯಕ ಅನ್ನಿಸ್ಲಿಲ್ಲ. ನಮ್ಮ ತಂದೆ ಅವ್ರ ಕಾಲದಲ್ಲಿ ಕೃಷಿ ಮಾಡುವಾಗ ಅವ್ರಿಗೆ ಹಣಕಾಸಿನ ಪರಿಸ್ಥಿತಿ ತುಂಬಾ ಇತ್ತು, ಅವ್ರಿಗೆ ಸಮಸ್ಯೆ ಇತ್ತು. ಸಾಲ ಮಾಡೋರು, ಲೋನ್ ಮಾಡೋರು, ಬ್ಯಾಂಕ್ ಲೋನ್ ಮಾಡಿದಾಗ ಜಪ್ತಿಗೆಲ್ಲ ಬರೋರು ಮನೆಯವರು, ಒಳ್ಳೆ ಕತೆ ಆಯ್ತಲ್ಲ, ಸೊ ಇದೊಂಥರ ಅವಮಾನ ಆಗುತ್ತಲ್ಲ, ನಾವೇನಾದ್ರು ಬದಲಾವಣೆ ಮಾಡಬೇಕು ಅಂತೇಳಿ ನಾವು ಸ್ವಲ್ಪ ಬಾಳೆಪೇಟೆಯಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ನಮ್ಮ ಸಂಬಂಧಿಕರ ಮನೆಯಲ್ಲಿ ತೋಟ ಮಾಡಿದ್ರು, ನಾವು ಯಾಕೆ ತೋಟ ಮಾಡಬಾರ್ದು ಅಂತೇಳಿ ಅವರು ಪ್ರೇರಣೆ ಕೊಟ್ಟರು, ನೀವು ಮಾಡಿ ತೋಟ ಚೆನ್ನಾಗಾಗುತ್ತೆ ಅಂತೇಳಿ ಅವರ ಒಂದು ಪ್ರೋತ್ಸಾಹದ ಮೇಲೆ ಮಾಡ್ತಾ ಬಂದ್ವಿ, ಸಕ್ಸಸ್ ಆಯ್ತು. ಮತ್ತೆ ನಮ್ಮ ಏರಿಯಾದಲ್ಲಿ ಫಸ್ಟ್ ತೋಟ ಶುರು ಮಾಡಿದ್ದೆ ನಾವು ಅಲ್ಲಿ. ನೀವು ಕೃಷಿಗೆ ಬಂದ ಕಾಲಕ್ಕೆ ಕೃಷಿ ಲಾಭದಾಯಕವಾಗಿತ್ತಾ ಹೇಗೆ? ಅವತ್ತಿನ ದಿನದಲ್ಲಿ ಲಾಭ ಅಂತ ಏನಿರ್ಲಿಲ್ಲ ಸರ್, ಮತ್ತು ಲಾಭನೂ ಇಲ್ಲ ಖರ್ಚು ಇರಲಿಲ್ಲ. ಆ ಒಂದು ಪರಿಸ್ಥಿತಿ ಒಳಗೆ ಏನೋ ಒಂಥರ ಇತ್ತಷ್ಟೇ, ಊಟ ಮಾಡೋದು, ಜೀವನ ಮಾಡೋದು, ಏನೋ ಅಂತ ನಡ್ಕೋತಾ ಇತ್ತು. ಆರ್ಥಿಕವಾಗಿ ಏನೋ ಖರ್ಚು ವೆಚ್ಚನೂ ಕಡಿಮೆ ಇತ್ತು, ಹಾಗೇನು ಅನ್ನಿಸ್ತಿರ್ಲಿಲ್ಲ. ಮುಂದುವರ್ದಂಗೆ ಎಲ್ಲ ಆರ್ಥಿಕತೆ ಮತ್ತು ನಾಗರಿಕತೆ ಜಾಸ್ತಿ ಆದಂಗೆ ಎಲ್ಲದು ಬದಲಾವಣೆ ಆಗ್ತಾ ಬಂತು. ನಾವು ಆದಾಯ ಕಾಣಕ್ಕೆ ಶುರುವಾದ್ವಿ, ಹಾಗಾಗಿ ನಾವು ವೆಹಿಕಲ್ಗಳು ತಗೊಂಡ್ವಿ, ಮನೆ ಕಟ್ಕೊಂಡ್ವಿ, ಈ ತರ ಏನೇನ್ ಬೇಕೋ ಅದೆಲ್ಲ ಮಾಡ್ಕೊಂತ ಬಂದ್ವಿ. ಈಗ ಕೃಷಿನಲ್ಲಿ ಒಂದೇ ಸರಿ ನಾನು ಬದಲಾವಣೆ ಮಾಡಬೇಕು ಅಂತ ಅನ್ಸಿದ್ರು ಕೂಡ ಮಾಡಂತದ್ದು ಅಷ್ಟು ಸುಲಭ ಅಲ್ಲ. ಅಲ್ಲ, ಮಾಡಕ್ ಹೋಗ್ಬಾರ್ದು, ಒಂದೇ ಸಲ ಬದಲಾವಣೆ ಮಾಡಕ್ ಹೋದ್ರೆ ಕೈ ಸುಟ್ಕೋಬೇಕಾಗತ್ತೆ. ಹಂತವಾಗಿ ನಾವು ಸ್ವಲ್ಪನೆ ಮಾಡ್ಕೊಂಡು ಮಾಡಬಹುದು. ಇಲ್ಲ, ನಮ್ಮಲ್ಲಿ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿದೆ ಅಂದ್ರೆ ಮಾಡಬಹುದು. ಸುಮ್ನೆ ಸುಸ್ತು ಮಾಡ್ಕೊಂಡು ಸಾಲ ಗಿಲ್ಲ ಮಾಡ್ಕೊಂಡೆಲ್ಲ ಮಾಡಕ್ ಹೋದ್ರೆ ಫೇಲ್ ಆಗುತ್ತೆ, ಕಷ್ಟ ಆಗುತ್ತೆ. ನೀವು ಹಂತವಾಗಿ ಹೇಗೆ ಮಾಡ್ಕೊಂಡ್ರಿ? ನಾವು ಸ್ವಲ್ಪ ಒಂದೆರಡು ಎಕರೆನೆ ಮಾಡ್ತಾ ಬಂದ್ವಿ, ಹಾಗೆ ಒಂದ್ ಸರಿನೇ ಎಲ್ಲಾನು ಮಾಡಕ್ ಹೋಗ್ಲಿಲ್ಲ. ಫಸ್ಟ್ ಒಂದೆರಡು ಎಕರೆ ತೋಟ ಮಾಡಿದ್ವಿ, ಏನಾಗುತ್ತೆ ನೋಡೋಣ ಅನ್ಕೊಂಡು. ಅದು ಸ್ವಲ್ಪ ಹೋರಾಟ ಮಾಡುದು, ನಮ್ದು ಟ್ರೈಲ್ಯಾಂಡ್ ಆದ್ರಿಂದ ಫಸ್ಟ್ ಕಷ್ಟನೇ ಆಯ್ತು, ಆದ್ರೆ ನಾವು ಬಿಡ್ಲಿಲ್ಲ, ಛಲ ಬಿಡದೆ ಹೋರಾಟ ಮಾಡಿ ಮಾಡುದು. ಆಮೇಲೆ ಬೋರ್ ಹಾಕ್ಸ್ತು, ನೀರ್ ಸಿಕ್ತು, ನೀರ್ ಸಿಕ್ಕಿದ ನಂತರ ಅಡಿಕೆ ಮಾಡಿದ್ವಿ. ಈ ತರ ಹಂತ ಹಂತವಾಗಿ ಮಾಡ್ತಾ ಮಾಡ್ತಾ ಎಲ್ಲ ಮಾಡ್ಕೊ ಬಂದ್ವಿ. ಏನಾದ್ರೂ ಒಂದಷ್ಟು ಬದಲಾವಣೆ ಮಾಡ್ತೀನಿ ಕೃಷಿನಲ್ಲಿ ಅಂತ ಹೇಳಿದ್ರೆ ಬಹಳ ಪ್ರಧಾನವಾಗಿ ನಮ್ಗೆ ಬಂಡವಾಳ ಬೇಕಾಗುತ್ತೆ. ಹೌದು, ನೀವು ಹೇಗೆ ಬಂಡವಾಳ ಎಲ್ಲ ಹೊಂದಿಸ್ಕೊಂಡ್ರಿ? ಬ್ಯಾಂಕ್ ಲೋನ್ ತಗೋತಾ ಇದ್ವಿ, ಹಾಗೆ ಮಾಡ್ಕೊಂಡು ಇನ್ನ ನಮ್ದು ಭತ್ತ ಬೆಳೀತಾ ಇದ್ವಿ, ಅದು ಇದು ಮನೆ ಬಂದ ಆದಾಯನೋ ಅದಕ್ಕೆ ಮರುಬಳಕೆ ಮಾಡ್ಕೊತಾ ಇದ್ವಿ. ಸಾಲತೆ ಇದ್ದಾಗ ಸಾಲ ತಗೋತಾ ಇದ್ದು ಹಾಗೆ ಮಾಡ್ಕೊಂಡು, ಬಟ್ ಲೆಕ್ಕಾಚಾರ ಇಟ್ಟು ಮಾಡ್ಬೇಕಾಗುತ್ತೆ, ಸುಮ್ಮನೆ ಅನಾವಶ್ಯಕ ಖರ್ಚು ಮಾಡಿದ್ರು ಆಗೋದಿಲ್ಲ. ಏನು ಬರುತ್ತೋ ಅದನ್ನ ನಮಗೆ ರಿಟರ್ನ್ ಬರುತ್ತೆ ಅನ್ನೋ ಲೆಕ್ಕಾಚಾರ ಇಟ್ಟು ಹಿಡಿತವಾಗಿ ಕೆಲಸ ಮಾಡಿದ್ರೆ ಕೃಷಿಲಿ ಸಕ್ಸಸ್ ಕಾಣಬಹುದು. ಸುಮ್ಮನೆ ಅಡ್ಡಾದಿಡಿ ಖರ್ಚು ಮಾಡಿದ್ರು ಆಗೋದಿಲ್ಲ, ಕೃಷಿ ಕಷ್ಟ ಆಗುತ್ತೆ. ಬ್ಯಾಂಕ್ನಲ್ಲಿ ಸಿಗ್ತಾ ಇದ್ದ ಲೋನ್ ಸಾಕಾಗ್ತಿತ್ತು ನಿಮಗೆ? ಅವತ್ತು ಖರ್ಚು ಕಡಿಮೆ ಇತ್ತು, ಆ ಕಾಲದಲ್ಲಿ ಖರ್ಚು ಕಡಿಮೆ ಇತ್ತು, ಹಾಗಾಗಿ ಅಕ್ಕಪಕ್ಕ ಸ್ನೇಹಿತರು ಸಂಬಂಧಿಕರ ಹತ್ರ ಸಾಲ ತಗೊಳ್ತಿದ್ದು, ಹಂಗಾನೆ ನಡೀತಾ ಇತ್ತು. ಬಾಳೆ ಬಹಳ ಪ್ರಧಾನವಾಗಿ ನಾನು ಬೆಳೀತಾ ಇದ್ದೀನಿ ಅಂತ ಹೇಳಿದ್ರೆ, ಎಷ್ಟು ವರ್ಷದಿಂದ ಬಾಳೆ ಬೆಳೆ ಮಾಡ್ತಾ ಇದ್ದೀನಿ? ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಯಾವ ತಳಿ ಹಾಕೊಂಡಿದ್ದೀರಿ? ಮೊದಲು ನಾನು ಅಡಿಕೆ ಜೊತೆ ಕಾಂಬಿನೇಷನ್ ಆಗಿ ಏಲಕ್ಕಿ ಬೆಳೆ ಮಾಡಿದೆ, ತುಂಬಾ ಚೆನ್ನಾಗಿ ಬಂತು. ನನಗೆ ಏನೋ ಅಡಿಕೆ ತೋಟ ಮಾಡಿದ್ದೇನು ಕಾಣಿಸ್ತಾ ಇಲ್ಲ, ದುಡ್ಡು ಅದರಲ್ಲೇ ಬಂದ್ಬಿಡ್ತು, ಖರ್ಚೆಲ್ಲ ಪೂರ್ತಿ ಆ ಬಾಳೆನಲ್ಲೇ ಮೇಕಪ್ ಆಗ್ತು. ಬೋರ್ ಹಾಕ್ಸಿದ್ದು, ಅಡಿಕೆ ತೋಟ ಮಾಡಿದ್ದು, ಆಪ್ ಕಾಮ್ಸಿ ಕೊಡ್ತಾ ಇದ್ದೆ ಮೊದಲು, ಒಳ್ಳೆ ಬೆಲೆನೂ ಸಿಗ್ತಾ ಇತ್ತು, ಹಾಗಾಗಿ ಅದು ಒಳ್ಳೆ ಬೆಳೆ ಅನ್ನಿಸ್ತು. ಮತ್ತೆ ಅದಕ್ಕೆ ಖರ್ಚು ಕಡಿಮೆ, ಅದಕ್ಕೆ ಲೇಬರ್ ಓರಿಯೆಂಟೆಡ್ ಕೇಳಲ್ಲ ಬಾಳೆ, ಸ್ವಲ್ಪ ನೀರಾವರಿ ಒಂದು ವ್ಯವಸ್ಥೆ ಮಾಡ್ಕೊಬಿಟ್ರೆ ಲೇಬರ್ ಸಮಸ್ಯೆ ಕಡಿಮೆ ಇರೋದ್ರಿಂದ ಬಾಳೆದು ಭಾರಿ ಸುಲಭ ಇತ್ತು, ಹಾಗಾಗಿ ನಾನು ಬಾಳೆಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾ ಇದ್ದೆ. ಈಗಲೂ ಕೂಡ ಇದೆ, ಈಗಲೂ 1 ಎಕರೆ ಬಾಳೆ ಇದೆ. ಬಟ್ ಕಳೆದ ವರ್ಷದಿಂದ 2 ವರ್ಷ ರೇಟ್ ಬಿದ್ದೋಗಿ ಸ್ವಲ್ಪ ಡಿಲೇ ಮಾಡಿದೆ, ಗೊಬ್ಬರ ಏನೂ ಹಾಕ್ಲಿಲ್ಲ, ಸ್ವಲ್ಪ ಬೆಳೆ ಮಂಕಾಗಿದೆ. ಬಾಳೆ ಬೆಳೆ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗತ್ತೆ? ಅದೇ ವಿಶೇಷವಾಗಿ ಸ್ವಲ್ಪ ದನಿನ ಗೊಬ್ಬರ ಚೆನ್ನಾಗಿ ಕೊಡಬೇಕಾಗತ್ತೆ ಮೇನು, ಮತ್ತೆ ನಮ್ಮ ಮಣ್ಣು ಫಲವತ್ತಾಗಿದ್ದಷ್ಟು ಚೆನ್ನಾಗಿ ಬರುತ್ತೆ, ಮತ್ತೆ ನೀರು ಮಣ್ಣು ಫಲವತ್ತಾಗಿದ್ರೆ ಬಾಳೆ ತುಂಬಾ ಈಸಿಯಾಗಿ ಬೆಳಿಬಹುದು. ಏಲಕ್ಕಿ ಬಾಳೆ ಮಾತ್ರ ಬೆಳಿತೀರಾ ಹೇಗೆ? ಇಲ್ಲ, ನಾನು ಏಲಕ್ಕಿ ಬಾಳೆ ಅದು ಒಂದು ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಮಲೆನಾಡೋದ್ರಿಂದ ಗಾಳಿ ಮಳೆಗೆ ಬಿದ್ದೋಗುತ್ತೆ ಮುರ್ಕೊಂಡು, ಉದ್ದ ಬೆಳೆಯೋದ್ರಿಂದ ಸಿಕ್ಕಾಪಟ್ಟೆ ಹೈಟ್ ಹೋಗೋದ್ರಿಂದ 15-18 ಅಡಿ ಬೆಳೆಯುತ್ತೆ. ಹಾಗಾಗಿ ಒಂದು ಸರಿ ಗಾಳಿ ಮಳೆಗೆ ತುಂಬಾ ಲಾಸ್ ಆಗಿದ್ರಿಂದ ಮತ್ತೆ ನಾನು G9 ಮಾಡ್ತಾ ಇದ್ದೀನಿ. G9 ತುಂಬಾ ಚೆನ್ನಾಗಿ ಬರುತ್ತೆ, ಈಗ ಹೆಚ್ಚಿಗೆ ಈಗಿರೋದು G9 ಇದೆ. ಎಷ್ಟು ಎಕರೆನಲ್ಲಿ ಇದೆ G9? ಈಗ 1 ಎಕರೆ ಅಷ್ಟೇ. ಸ್ವಲ್ಪ ನಿಮ್ಮ ಭಾಗದಲ್ಲಿ ಮಳೆ ಜಾಸ್ತಿ ಇರುತ್ತೆ, ಬಾಳೆ ಚೆನ್ನಾಗಿ ಬರುತ್ತಾ ಹೇಗೆ? ಬರುತ್ತೆ, ಬಾಳೆಗೇನು ಅಂತ ಇದಾಗಲ್ಲ, ಅಂತ ಶೀತದ ಗದ್ದೆ ಆದ್ರೆ ಸ್ವಲ್ಪ ಟ್ರೆಂಚ್ ಕೊಟ್ಕೊಂಡ್ರೆ ಬಾಳೆಗೇನು ಸಮಸ್ಯೆ ಆಗಲ್ಲ. G9 ಸ್ವಲ್ಪ ವಿಭಿನ್ನವಾಗಿರುತ್ತೆ ಅದನ್ನ ಬೆಳೆಯುವಂತದ್ದು. ಹೌದು, ಬೇರೆ ಬೇರೆ ಹೊಸ ಪದ್ಧತಿಗಳು ಕೂಡ ಅದರಲ್ಲಿ ಬಂದಿದ್ದಾವೆ. ತಾವು ಯಾವ್ಯಾವ ಪದ್ಧತಿಯನ್ನ ಅಳವಡಿಕೆ ಮಾಡ್ಕೊಂಡು G9 ಬಾಳೆ ಬೆಳೀತಾ ಇದ್ರಿ? ನಾವು ಎಲ್ಲ ಟ್ರೆಂಚ್ ಓಡಿಸ್ಬೇಕು, ಹೊಂಡ ಓಡಿಸ್ಬೇಕು ಅಂತಾರೆ. ನಾವು ಸುಲಭವಾಗಿ ಏನ್ ಮಾಡ್ತೀವಿ, ಸಿಂಗಲ್ ನೇಗ್ಲು ಬರುತ್ತೆ ಟ್ರ್ಯಾಕ್ಟರ್ಲಿ, ಆ ಸಿಂಗಲ್ ನೇಗ್ಲನ್ನೇ ನೇರ ಎರಡ್ ಕಡೆಯಿಂದ ಓಡಿಸ್ಬಿಟ್ಟು ಸುಮ್ಮನೆ ಗುದ್ದಲಿ ಸ್ವಲ್ಪ ಬಗದ್ಬಿಟ್ಟು ಗಿಡ ನೆಡೋದು ಅಷ್ಟೇ. ಅಷ್ಟು ಬಿಟ್ರೆ ಡ್ರಿಪ್ ಮಾಡ್ತೀವಿ, ಮತ್ತೆ ವೆಂಚುರಿ ಮಾಡೆಲ್ಲ ಮಾಡಿದ್ವಿ, ಅಷ್ಟೆಲ್ಲ ಆ ತರ ಮಾಡಿ ಬೆಳೆದ್ವಿ. ಅಷ್ಟು ಬಿಟ್ರೆ ಈ 3-2 ಅಡಿ ಆಳ ಓಡಿಸೋದು ಮತ್ತೆ JCB ವರ್ಕ್ ಎಲ್ಲ ಬೇಕಾಗಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಖರ್ಚು ಕಡಿಮೆ ಮಾಡಿ ಬೆಳಿಬಹುದು, ಏನ್ ಬಿದ್ದೋಗಲ್ಲ ಅದು, ಹೈಟ್ 5-6 ಅಡಿ ಇರೋದ್ರಿಂದ ಅದೇನ್ ಬೀಳಲ್ಲ, 30 ಕೆಜಿ ಗೊನೆ ಬಂದ್ರು ಏನು ಅಲ್ಲಾಡಲ್ಲ, ಚೆನ್ನಾಗಿರುತ್ತೆ. G9 ಅಂತ ಹೇಳಿದ್ರೆ ಅದು ಅಂಗಾಂಶ ಕೃಷಿನಲ್ಲಿ ಮಾಡ್ತಕ್ಕಂತ ಒಂದು ಬಾಳೆಯ ಗಿಡಗಳು. ಎಲ್ಲಿ ತರ್ತೀರಾ ಮತ್ತೆ ಹೇಗೆ ಅದನ್ನ ನೀವು ತರಂತದ್ದು? ಫಸ್ಟ್ ಶುರುವಲ್ಲಿ ಬೆಂಗಳೂರಿಂದ ತರಿಸ್ತಾ ಇದ್ದು, ಉಳಿಮಾವಿಂದ. ಆಮೇಲೆ ಇಲ್ಲಿ ನರ್ಸರಿ ಅವ್ರು ಕೆಲವರು ಇಲ್ಲಿ ನಮ್ಮ ಹಾಸನದಲ್ಲಿ ಕಾರ್ಯಕೆರೆ ಗೇಟ್ ಅಲ್ಲಿ ಅವರು ಗಂಗೆಗೌಡರು ಅಂತ ಇಲ್ಲೇ ನರ್ಸರಿ ಮಾಡ್ತಾರೆ, ಈಗ ಸದ್ಯಕ್ಕೆ ಇಲ್ಲೇ ತಗೋತಾ ಇರ್ತೀವಿ. ಈಗ ಬೇಕು ಅಂದಾಗ ನಾವು ಎಷ್ಟು ದಿವಸ ಮುಂಚಿತವಾಗಿ ಅವ್ರಿಗೆ ಹೇಳ್ಬೇಕು ಹೇಗೆ? ಅವ್ರ ಹತ್ರ ಇರುತ್ತೆ ಸಾಮಾನ್ಯ ನರ್ಸರಿಲಿ ಎಲ್ಲಾ ಟೈಮಲ್ಲೂ ಇರುತ್ತೆ, ಅಡ್ವಾನ್ಸ್ ಆಗಿ 1 ವಾರ ಮುಂಚೆಗೆ ಫೋನ್ ಮಾಡಿ ಕೇಳ್ಕತೀವಿ ಗಿಡ ಸಿಗುತ್ತಾ ಇದೆಯಾ ಅಂತ. ಇದ್ರೆ ಅವ್ರು ಹೇಳ್ತಾರೆ ಇದೇ ಇಲ್ಲ ಇನ್ನ ಇಷ್ಟು ದಿವಸ ಬಿಟ್ಟು ಬನ್ನಿ ಅಂತ, ಹಂಗ್ ಮಾಡ್ಕೊಂಡು ತಗೊಳ್ತಾ ಇದ್ದೀವಿ. ತುಂಬಾ ಚಿಕ್ಕದಾಗಿರುತ್ತೆ ಅನ್ಸುತ್ತೆ ಗಿಡ ತಂದು? ಹೌದು, ಚಿಕ್ಕ ಗಿಡ ಇರುತ್ತೆ. ನಾವೊಂದು 8-15 ದಿವಸ ನಮ್ಮ ಮನೇಲಿ ಇಟ್ಕೊಂಡು ಆ ನಂತರ ಇದು ಮಾಡ ಜಮೀನಿಗೆ ಹಾಕ್ಬೇಕಷ್ಟೇ. ನರ್ಸರಿಂದ ತೆಗೆದ ತಕ್ಷಣ ಹಾಕಿದ್ರೆ ಗಿಡ ಬದುಕಲ್ಲ, ಅದು ನಮ್ಮ ವಾತಾವರಣಕ್ಕೆ ಅದು ಶೂಟ್ ಆಗಬೇಕು, ಹೊಂದ್ಕೋಬೇಕು. ಹೇಗೆ ಅದನ್ನ ತಂದಿಡ ಅಂತದ್ದು? ಅಂದ್ರೆ ಅವರು ಪಾಲಿ ಹೌಸ್ ಒಳಗೆ ಇರುತ್ತೆ, ಅಲ್ಲಿಂದ ನಾವು ತೆಗೆದು ಸ್ವಲ್ಪ ಅರ್ಧ ಬಿಸಿಲು ಅರ್ಧ ನೆರಳು ಬೀಳಂಗೆ ನಮ್ಮ ಮನೆ ಹತ್ರ ಇಟ್ಕೊಂಡು 1 ವಾರ ಮೇಂಟೈನ್ ಮಾಡಿ ಬಿಸಿಲು ನೆರಳಿಗೆ ಹೊಂಗಿಸ್ಬಿಟ್ಟು ಆಮೇಲೆ ಹಾಕಬೇಕು. ಗಿಡ ತರುವಾಗ ಎಷ್ಟೇ ಎಲ್ಲ ಇರುತ್ತೆ? 2-3 ಎಲೆ ಇರುತ್ತೆ. 2-3 ಅಷ್ಟೇ ಅಷ್ಟೇ ಅಷ್ಟೇ. ನೀವು ಇನ್ನೊಂದು 17 ದಿವಸದಲ್ಲಿ 1-2 ಎಲೆ ಆಗುತ್ತೆ? ಇನ್ನೆರಡೆಲೆ ಬಂದಿರುತ್ತೆ, ಹೊಸ ಎಲೆ ಬಂದು ಸ್ವಲ್ಪ ಆಗಲಾಗಲ ಬರುತ್ತೆ, ಬಾಂಡನ ಒಂಚೂರು ದಪ್ಪ ಆಗುತ್ತೆ, ಆ ನಂತರ ಹಾಕಿದ್ರೆ ಕೂರುತ್ತೆ ಚೆನ್ನಾಗಿ. ಎಷ್ಟು ದಿವಸಕ್ಕೆ ಅದು ಬರುತ್ತೆ? ಅದು ಸರ್ ಚೆನ್ನಾಗಿ ನಾವು ಫಲವತ್ತತೆ ಕೊಟ್ರೆ ಒಂದು 7-8 ತಿಂಗಳಲ್ಲಿ ಗೊನೆ ಹೊರಟೆ ಬಿಡುತ್ತೆ, ಆಮೇಲೆ 11-12 ತಿಂಗಳಿಗೆ ಕಟಾವೇ ಆಗ್ಬಿಡುತ್ತೆ. ಎಷ್ಟು ಆಳಕ್ಕೆ ನೆಡ್ತೀರಾ ಅದನ್ನ? 1-1.5 ಅಡಿ ಮೇಲೆ ಆಳದಲ್ಲಿ ನೆಡ್ತೀವಿ. ಅಂತ ಅಂದ್ರೆ ಏನು ಕಾಲುವೆ ಹೊಡ್ತಿರ್ತೀರೋ ಅದ್ರೊಳಗಡೆ ಅದ್ರೊಳಗಡೆ ಅಳತೆ ಒಂದು ಅಂದಾಜಿಗೆ 6 ಅಡಿ 6 ಅಡಿಗೆ ಮಾರ್ಕ್ ಮಾಡ್ಕೊಂಡು ಅಲ್ಲಿ ನೆಟ್ಕೊಂಡು ಮಣ್ಣು ಮುಚ್ಚಿ ಸ್ವಲ್ಪ ಮುಚ್ಚಿ ತುಂಬಾ ಮುಚ್ಚಕ್ಕೂವಲ್ಲ ಅದು ಗಿಡ ಬೆಳದಂಗ್ ಬೆಳದಂಗ ಆನಂತರ ಮಣ್ಣು ಬಿಡ್ತೀವಿ. ಈಗ ಸದ್ಯಕ್ಕೆ ಕುಕ್ಕೆ ಮುಚ್ಚೋ ಅಷ್ಟು ಮುಚ್ಚಿಸ್ತೀವಿ ಅಷ್ಟೇ, ಸ್ವಲ್ಪ ಗುಂಡಿ ಬಿಟ್ಟಿರ್ತೀವಿ, ಮತ್ತೊಂದ್ಸರಿ ದನಿ ಗೊಬ್ಬರ ಇದ್ರೆ ಮತ್ತೊಂದ್ಸರಿ ಹಾಕಿ ಆಮೇಲೆ ಮಣ್ಣು ಹಾಕುವಂತದ್ದು ಮಾಡ್ತೀವಿ. ನಾಟಿ ಮಾಡುವಾಗ್ಲೂ ಕೊಟ್ಟಿಗೆ ಗೊಬ್ಬರ ಬಳಸ್ತೀರ? ಹೌದು, ನಾಟಿ ಮಾಡುವಾಗ್ಲೂ ತಳಕ ಹಾಕಿರ್ತೀವಿ ಗೊಬ್ಬರ. ಬೇವಿನ ಹಿಂಡಿ ಆ ತರದ್ದು ಹಾಕ್ತೀರಾ? ಬೇವಿನ ಹಿಂಡಿ ಹಾಕ್ಬೇಕು ಅಂತಾರೆ, ನಾವೇನ್ ಬಳಸಿಲ್ಲ, ಹಾಕಿದ್ರೆ ಒಳ್ಳೇದು. ಈ ಜೀನೇನ್ ಬೆಳೆಯ ಅಂತವರು ಬಹಳ ಜನ ಮಲ್ಚಿಂಗ್ ಪದ್ಧತಿಯಲ್ಲೂ ಕೂಡ ಬೆಳೀತಾರೆ, ಏನು ಬೇರೆ ಬೇರೆ ತರಹದ ಕಸ ಕಡ್ಡಿ ಇರುತ್ತೋ ಅದೆಲ್ಲದನ್ನು ಕೂಡ ತುಂಬಿ ಮಾಡುವಂತದ್ದು, ನೀವು ಆ ತರದ ಅಳವಡಿಕೆ ಮಾಡ್ಕೊಂಡಿದ್ರೆ? ನಾವೇನು ಆ ತರದ್ ಮಾಡ್ಲಿಲ್ಲ, ಅದು ಒಂದ್ ವರ್ಷ ಒಂದ 3-4 ತಿಂಗಳ ಆದ್ಮೇಲೆ ಅದ್ರದ್ದೇ ಸಾಕಷ್ಟು ತ್ಯಾಜ್ಯ ಸಿಗುತ್ತೆ ನಮ್ಗೆ, ಅದನ್ನೇ ನಾವು ಮಲ್ಚ್ ಮಾಡ್ತೀವಿ. ಮರಿ ಬರುತ್ತೆ, ಮರಿ ಬರುತ್ತೆ, ಹಳೆ ಹಣ್ಣು ಅದು ಬಲ್ತ್ ಎಲೆಗಳಿರುತ್ತೆ, ಅದನ್ನೇ ಮಲ್ಚಿಂಗ್ ಮಾಡುವಂತದ್ದು. ಹೊರಗಡೆಯಿಂದ ನಾವೇನ್ ತಂದು ಮಲ್ಚಿಂಗ್ ಮಾಡಲ್ಲ. ಹೇಗ್ ಮಾಡ್ತೀರಾ ಮಲ್ಚಿಂಗ್? ಅದೇ ಅದನ್ನ ಕತ್ತರಿಸ್ತೀವಿ, ಕುಡ್ಲಲ್ಲಿ ಕತ್ತರಿಸ್ಬಿಟ್ಟು ಅಲ್ಲೇ ಮುಚ್ಚುತ್ತೀವಿ, ಬುಡಕ್ ಸುತ್ತ ತೇವಾಂಶ ಉಳಿಯಂಗೆ ಮುಚ್ಚುತ್ತೀವಿ. ರಾಸಾಯನಿಕ ಗೊಬ್ಬರಗಳ ಬಳಕೆ ಮಾಡ್ತೀರಾ? ಮಾಡ್ತಾ ಇದ್ದು ಮೊದ್ಲೆಲ್ಲ. ಜೀನೇನು ಅಂತ ಅಂದ್ರೆ ಸಾಮಾನ್ಯವಾಗಿ ಅದಕ್ಕೆಲ್ಲ ರಾಸಾಯನಿಕ ಗೊಬ್ಬರ ಬೇಕೇ ಬೇಕು. ಎಷ್ಟು ದಿವಸಕ್ಕೊಂದ್ಸರಿ ಹಾಕ್ತೀರಿ? ಮೊದ್ಲು 20 ದಿವಸಕ್ಕೊಂದ್ಸಲ ಹಾಕ್ತಾ ಇದ್ದು, ಅದೇ ಈಗ ಅದೇ 2 ದಿನದಿಂದ ರೇಟ್ ತುಂಬಾ ಇದಾದ್ಮೇಲೆ ಗೊಬ್ಬರ ಹಾಕಿಲ್ಲ ನಾನು, ಹಂಗೆ ಇದೆ. ಬಟ್ ಇದೆ ಬಾಳೆ ಅಂತೂ ಹೋಗಿಲ್ಲ, ಇದೆ ಬಟ್ ಇಳುವರಿ ಕಡಿಮೆ ಆಗುತ್ತೆ. ಇವಾಗ ಹೇಗಿದೆ ಬೆಲೆ ಬಾಳೆಗೆ? ಬಟ್ ಈಗ ರೇಟ್ ಬಂದಿದೆ ಸ್ವಲ್ಪ, ಈಗೆಲ್ಲ 12 ರೂಪಾಯಿ ಏನೋ ಇದೆ ಅಂತಿದ್ದಾರೆ. ಮೊದ್ಲೆಲ್ಲ ಹೋದ ವರ್ಷ ಎಲ್ಲ ತಗೋತಿರ್ನೇ ಇಲ್ಲ, ಬೇಡ ಬೇಡ ಅನ್ನೋರು ತೋಟದಲ್ಲೆ ಬಿಟ್ಟಿವಿ, ಯಾರು ಬೇಕಾದ್ರೂ ತಗೋಗಿ ಅಂದ್ವಿ, ಏನೋ ಕತೆ ಆಯ್ತು. ಈ ಹಾಫ್ ಕಾಮ್ಸ್ಗೆ ಕೊಡ್ತಾ ಇದ್ದೆ ಅಂತ ಹೇಳಿದ್ರಿ, ಏನ್ ಅನುಕೂಲ ಹಾಫ್ ಕಾಮ್ಸ್ಗೆ ಕೊಡೋದ್ರಿಂದ? ಸ್ವಲ್ಪ ಬೆಲೆ ಒಳ್ಳೆ ಬೆಲೆ ಕೊಡ್ತಾರೆ ಅವರು, ಒಳ್ಳೆ ಬೆಲೆ ಕೊಡ್ತಾ ಇದ್ರು, ಹಾಗಾಗಿ ಅವ್ರಿಗೆ ಕೊಡ್ತಾ ಇದ್ದೆ ನಾನು. ಹೇಗೆ ಕೊಡೋ ಅಂತದ್ದು ಅವ್ರಿಗೆ? ಅವರೇ ಒಂದೊಂದ್ಸರಿ ವೆಹಿಕಲ್ ಕಳ್ಸೋರು, ಇಲ್ಲ ಮೊದಲು ಒಪ್ಪಂದ ಮಾಡ್ಕೋಬೇಕಾ? ಹೇಗೆ ಫೋನ್ ಮಾಡಿ ಮಾತುಕತೆ ಆಡ್ಕೋತೀವಿ, ರೇಟ್ ಹೇಗಿದೆ ಹೆಂಗ್ ಹಾಕೊಡ್ತೀರಾ ಅಂತೇಳಿ ರೇಟ್ ಒಪ್ಪಂದ ಮಾಡ್ಕೊಂಡೆ ಕಡಿತಾ ಇದ್ದಿದ್ದು. ಕಡಿಮೆ ಇದ್ರೆ ನಾವೇ ತಂದು ಕೊಡ್ತಾ ಇದ್ದು, ಜಾಸ್ತಿ ಇದ್ರೆ ಅವರೇ ವೆಹಿಕಲ್ ಕಳ್ಸೋರು, ಒಂದೊಂದ್ಸಲ ಕಳಿಸಿ ತರ್ಸೋರು. ಜಾಸ್ತಿ ಅಂದ್ರೆ ಎಷ್ಟಿರ್ಬೇಕಾಗತ್ತೆ ಅವ್ರಿಗೆ? ಒಂದ್ 2-3 ಟನ್ ಸಿಕ್ಕಿದ್ರೆ ಅವರೇ ವೆಹಿಕಲ್ ಕಳಿಸ್ತಾರೆ. ಕಡಿಮೆ ಇದೆ ಒಂದು 1/2 ಟನ್ನು ಈ ತರ ಎಲ್ಲ ಇದ್ದಾಗ ನಾವೇ ತಂದು ಕೊಡ್ಬೇಕಾಗುತ್ತೆ. ಹಣನು ಕೂಡ ತಕ್ಷಣ ಕೊಡ್ತಾರ? ಹೇಗೆ ಕೊಡ್ತಾರೆ ಹಣ ಎಲ್ಲ ಕೊಡೋರು? ಇತ್ತೀಚೆಗೆ ಬಿಟ್ಟಾಯ್ತು ನಾನು, ಏಲಕ್ಕಿ ಬೆಳೆ ಬಿಟ್ಟಮೇಲೆ ಆಫ್ ಕಾಮ್ ಸಂಪರ್ಕ ಇಲ್ಲ, ಮೊದ್ಲೆಲ್ಲ ಕೊಡೋರು ಕರೆಕ್ಟ್ ಆಗಿ. ಯಾಕೆ ಏಲಕ್ಕಿ ಬೆಳೆ ಮಾತ್ರ ತಗೊಳ್ತಾ ಇದ್ದಾರೆ? ಹೌದೌದು, ಅವರು ಏಲಕ್ಕಿ ಬೆಳೆ ಮಾತ್ರ ತಗೋತಾ ಇದ್ರು, G9 ಎಲ್ಲ ತಗತಾ ಇರ್ಲಿಲ್ಲ. ಈ ಲಾಕ್ಡೌನ್ ಸಂದರ್ಭದಲ್ಲಿ ತುಂಬಾ ಜನ ಬಾಳೆ ಬೆಳೆಗಾರರಿಗೆ ಅನಾನುಕೂಲಗಳು ಆಯ್ತು, ಬೆಳೆದಂತಹ ಪದಾರ್ಥವನ್ನ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಹಾಗಾಗಿ ಒಂದಷ್ಟು ಬೇರೆ ಬೇರೆ ತರಹದ ಪ್ರಯೋಗಗಳನ್ನು ಕೂಡ ಮಾಡಿದ್ರು. ಬಾಳೆಕಾಯಿನ ಹುಡಿ ಮಾಡುವಂಥದ್ದು, ಬಾಳೆಕಾಯಿಂದರಲ್ಲಿ ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡ್ತಕ್ಕಂಥದ್ದು, ಈ ತರದ್ದೆಲ್ಲ ಮಾಡಿದ್ರು. ನೀವು ಅದರ ಪ್ರಯತ್ನವನ್ನು ಮಾಡ್ಲಿಲ್ವಾ? ಇಲ್ಲ ಸರ್, ನಾವು ಅದನ್ನೇನ್ ಮಾಡಕ್ ಹೋಗ್ಲಿಲ್ಲ, ನಮಗೆ ಬೇರೆ ಬೇರೆ ಕೆಲಸಗಳಿದ್ದರಿಂದ ಅದೆಲ್ಲ ಮಾಡಕ್ಕೆ ಜನ ಇಲ್ಲ, ನಾವು ಒಬ್ಬರೇ ಆಗಿರೋದ್ರಿಂದ ಅವೆಲ್ಲ ಮಾಡಕ್ಕೂ ನಮಗೆ ಟೈಮ್ ಇರ್ಲಿಲ್ಲ, ಹಾಗಾಗಿ ಏನ್ ಮಾಡಕ್ ಹೋಗ್ಲಿಲ್ಲ. ಕಾಫಿ ಮತ್ತೆ ಮೆಣಸು ಎಷ್ಟಿದೆ? ಒಂದ್ 8 ಎಕರೆ ಸರ್. 8 ಎಕರೆ ಏನೇನು ಕೆಲಸ ನಡೆಯುತ್ತೆ ಕಾಫಿ ತೋಟದಲ್ಲಿ? ಅಯ್ಯೋ ನಿರಂತರವಾಗಿರುತ್ತೆ ಸರ್, ಕಾಫಿ ತೋಟ ಅಂದ್ರೆ ವರ್ಷ ಪೂರ್ತಿ ಕೆಲಸ ಮಾಡೋದೇ ಅಂತದ್ದೇ ಇರುತ್ತೆ. ಈಗ ನೋಡಿ, ಈಗ ಹಣ್ಣು ಕುಯ್ದಾದ್ಮೇಲೆ ಈಗ ಕಸಿ ಮಾಡೋದಿರುತ್ತೆ, ಗಿಡಗಸಿ ಆಯ್ತು, ಮರಗಸಿ ಮಾಡಬೇಕು, ಮತ್ತೆ ನೀರಾವರಿ ಸ್ಪ್ರಿಂಕ್ಲರ್ ಮಾಡಬೇಕು, ಮತ್ತೆ ಕಮ್ ಚಿಗುರು ಚಿಗುರು ಬರುತ್ತೆ, ಮತ್ತೆ ಗೊಬ್ಬರ ಕೊಡೋ ಅಂಥದ್ದು, ಆಮೇಲೆ ಸ್ಪ್ರೇ ಮಾಡೋ ಅಂಥದ್ದು, ಹೀಗೆ ಪ್ರತಿ ತಿಂಗಳು ಕೆಲಸ ಇರುತ್ತೆ ಕಾಫಿ ಅನ್ನೋದಂತೂ. ಆತರ ಮಾಡ್ಕೊಂತಾ ಹೋಗ್ಬೇಕು. ಕಾರ್ಮಿಕರು ಸಿಗ್ತಾರ ಕೆಲಸ ಮಾಡ್ಲಿಕ್ಕೆ? ಕಾರ್ಮಿಕರು ಸ್ವಲ್ಪ ಸಮಸ್ಯೆ ಸರ್, ಕಾರ್ಮಿಕರು ಸಮಸ್ಯೆ ಇದೆ, ಸ್ವಲ್ಪ ಸಂಬಳನೂ ಸಿಕ್ಕಾಪಟ್ಟೆ ಜಾಸ್ತಿ ಕೇಳ್ತಾ ಇದಾರೆ ಈಗ, ಹಾಗಾಗಿ ಇನ್ನಿನ ಮುಂದಿನ ದಿನಗಳಲ್ಲಿ ಕಷ್ಟ ಅನ್ಸುತ್ತೆ. ಈ ವರ್ಷ ಸ್ವಲ್ಪ ಕಾಫಿಗೆ ಬೆಲೆ ಬಂದಿರೋದ್ರಿಂದ ಏನೋ ಕಾಣಿಸ್ತಾ ಇಲ್ಲ, ಕಾಫಿ ಮೊದ್ಲು ಬೆಲೆ ಆದ್ರೆ ನಿಭಾಯಿಸಕ್ ಕಷ್ಟ ಆಗುತ್ತೆ ತೋಟನ. ಈ ವರ್ಷ ಸ್ವಲ್ಪ ಬೆಲೆ ಬಂತು, ಹಾಗಾಗಿ ಕಾರ್ಮಿಕರು ಕೊರತೆ ಆದ್ರೂ ಸಂಬಳ ಜಾಸ್ತಿ ಕೊಟ್ಟು ಮಾಡಿಸಿದ್ರು, ತೊಂದರೆ ಇಲ್ಲ. ಬಟ್ ರೇಟು ಹಿಂಗೆ ಮುಂದಕ್ಕೆ ಹೋದ್ರೆ ಪರವಾಗಿಲ್ಲ, ಮತ್ತೆ ಹಿಂದಕ್ಕೆ ಬಂದ್ರೆ ತೋಟ ನಿಭಾಯಿಸೋದು ಕಷ್ಟ ಆಗುತ್ತೆ. ಎಷ್ಟು ಬೆಲೆ ಸಿಕ್ಕಿದ್ರೆ ಕಾಫಿಗೆ ಅದು ಲಾಭ ಅಂತ ಹೇಳಿ ಅನ್ಸುತ್ತೆ? ಅದೇ ಈಗ ಒಂದು 15,000 ಸಿಕ್ಕಿದ್ರೆ ಲಾಭ ಆಗುತ್ತೆ. ಅಂದ್ರೆ ಕಾಫಿ ಚೆನ್ನಾಗಿ ಆಗ್ಬೇಕು, ಅವರೇಜ್ ಕಾಫಿ ಇರ್ಬೇಕು ನಮ್ಮಲ್ಲಿ. ಕಾಫಿ ಹಿಂದೆ ಸುಮ್ನೆ ಎಕರೆಗೆ 4 ಚೀಲ 5 ಚೀಲ ಕುಯ್ದ್ಬಿಟ್ಟು 15,000 ಸಿಕ್ಕಿದ್ರು ಏನು ಮಾಡಕ್ ಆಗಲ್ಲ, ಒಂದು ಅವರೇಜ್ ಒಂದು 15-20 ಚೀಲ ಕಾಫಿ ಆಗ್ತಾ ಇರ್ಬೇಕು. ಆಗ ಈ ರೇಟ್ ಇದ್ದು ಈ ಸಂಬಳ ಇದ್ರೆ ಹೆಂಗೋ ಮೇಂಟೈನ್ ಮಾಡಬಹುದು. ನಿಮ್ಮ ಭಾಗದಲ್ಲಿ ಕಾಫಿಗೆ ರೋಗ ಮತ್ತೆ ಕೀಟಗಳ ಹಾವಳಿ ಹೇಗಿದೆ? ಇದೆ ಸರ್, ಸಾಮಾನ್ಯ ಕೀಟ ರೋಗ ಇದ್ದೇ ಇರುತ್ತೆ, ಸ್ಟೆಮ್ ಬೋರರ್ ಬರುತ್ತೆ, ಮತ್ತೆ ಈ ಸ್ಯಾಟ್ ಹೋಲ್ ಬರೋರ್ ಬರುತ್ತೆ, ಮತ್ತೆಲ್ಲ ನಿಯಂತ್ರಣ ಮಾಡ್ಬೇಕು, ಸ್ಪ್ರೇ ಮಾಡ್ಬೇಕಾಗುತ್ತೆ, ಆತರ ಎಲ್ಲ ಮಾಡ್ತಾ ಇರ್ತೀವಿ. ಒಂದು ಮಳೆ ಬಿದ್ದಿದೆ, ಏನ್ ನಿಮ್ಗೆ ಅನುಕೂಲ ಆಗುತ್ತೋ ಹೇಗಿದೆ? ಇಲ್ಲ, ನಮ್ ಭಾಗದಲ್ಲಿ ಕಡಿಮೆ ಆಯ್ತು ಸರ್, ನಮ್ಗೆಲ್ಲ ಒಂದು 10-15 ಸೆಂಟ್ ಮಳೆ ಆಯ್ತು, ಬಟ್ ತೊಂದರೆ ಆಗುತ್ತೆ. ನಮಗೆ ನೀರಾವರಿ ಇರೋರಿಗೆ ತೊಂದರೆ ಇಲ್ಲ, ನೀರಾವರಿ ನಾವು ಸ್ಪ್ರಿಂಕ್ಲರ್ ಮಾಡ್ತೀವಿ, ತೊಂದರೆ ಇಲ್ಲ. ನೀರಾವರಿ ಇಲ್ಲದೆ ಇದ್ದವರಿಗೆ ಅದು ವೇಟ್ ಆಗುತ್ತೆ. ಈ ಮರಗಸಿ ಇಂಥದನ್ನೆಲ್ಲ ಮಾಡ್ಲಿಕ್ಕೆ ಜನ ಸಿಗ್ತಾರ ಹೇಗೆ? ಅದೇ ಹೊರಗಡೆಯಿಂದ ಕರ್ಸ್ಕೊಂಡು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಮಾಡಿಸ್ಕೋಬೇಕು. ಅಂದ್ರೆ ಅವರು ಒಂದ್ 15 ದಿವಸ 20 ದಿವಸ ಇದ್ದು ಒಟ್ಟಿಗೆ ಮಾಡ್ಕೊಂಡು ಆಟೋ ವೆಹಿಕಲ್ ಅಲ್ಲಿ ಬರ್ತಾರೆ, ಕಾರ್ ಎಲ್ಲ ಆಟೋದೆಲ್ಲ ಬರ್ತಾರೆ, ಒಂದ್ 10 ಕಿಲೋಮೀಟರ್ ದೂರದಿಂದ ಬಂದು ಮಾಡ್ಕೊಟ್ಟು ಹೋಗ್ತಾರೆ. ಈ ಅಗಾರ್ವುಡ್ ಅನ್ನ ನೀವು ಬೆಳ್ಕೊಂಡಿದೀರ, ಎಷ್ಟು ವರ್ಷ ಆಯ್ತು ಹಾಕಿ? ಹಾಕಿ ಸುಮಾರು 12 ವರ್ಷ ಆಯ್ತು. ಏನ್ ವಿಶೇಷ ಅದ್ರದ್ದು? ಅದು ಇನ್ನೂ ಸರ್ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ವನದುರ್ಗಿ ಕಂಪನಿಯವರು ಗಿಡ ಸಪ್ಲೈ ಮಾಡಿದ್ರು, ಬೈ ಬ್ಯಾಕ್ ಅಗ್ರಿಮೆಂಟ್ ಕೊಟ್ಟಿದ್ರು ನಮಗೆ, ಮರ ನಾವೇ ಖರೀದಿ ಮಾಡ್ತೀವಿ ಅಂತೇಳಿ. ಈಗಾಗಲೇ ನಮ್ಮ ದಪ್ಪ ಆಗಿದೆ, ಅದು ಇನಾಕ್ಯುಲೇಷನ್ ಮಾಡ್ಬೇಕಂತ ಈಗ ಒಂದು 2 ರೌಂಡ್ ಇನಾಕ್ಯುಲೇಷನ್ ಮಾಡಿದ್ದಾರೆ. ಬಟ್ ಈ ಸಲ ಏನೋ 2 ಮರ ಕಡಿತೀವಿ ನಿಮ್ದ ಅಂತ ಹೇಳಿದ್ದಾರೆ, ಇನ್ನು ಬಂದಿಲ್ಲ, ನೋಡ್ಬೇಕು. ಬೆಲೆ ಹೇಗಿದೆ? ಬೆಲೆ ಅವ್ರು ಹೇಳೋ ಪ್ರಕಾರ ಕೆಜಿಗೆ 35,000 ಇದೆ ಒಳ್ಳೆ ಚಿಪ್ಸಿಗೆ ಅಂತ ಹೇಳ್ತಿದ್ದಾರೆ. ಬಟ್ ಅದು ಪ್ರೋಸೆಸ್ ಆಗಿ ನಮಗೆ ದುಡ್ಡು ಬಂದ್ಮೇಲೆ ಅದು ನಾವು ಗ್ಯಾರಂಟಿ ಹೇಳ್ಬೋದು. ಅದುವರೆಗೂ ಈಗ ಅದು ಸುಮ್ಮನೆ ಒಟ್ಟು ಮರ ಇದೆ ಬೆಳೆದಿದ್ವಿ ಅಷ್ಟೇ ಹೇಳ್ಬೋದು, ಅಷ್ಟೇ ಇಟ್ಟು ಅದು ಮಾರ್ಕೆಟಿಂಗ್ ಬಗ್ಗೆ ಆಗಲಿ ರೇಟ್ ಬಗ್ಗೆ ಹೇಳಕ್ ಆಗಲ್ಲ. ಕಂಪ್ನಿಯವ್ರ ಮಾತು ಕಟ್ಕೊಂಡು ನಾವು ಹೇಳಿದ್ರು ಅದು ಒಂಥರ ಸುಳ್ಳು ಅನ್ಸ್ಬೋದು, ಹೇಳಕ್ಕಾಗಲ್ಲ. ಅವ್ರು ಹೇಳ್ತಾರೆ 35,000 ನಿಮಗೆ ಪಕ್ಕ ಕೊಡ್ತೀವಿ ಕೆಜಿಗೆ ಅಂತ, ನಮಗೆ ದುಡ್ಡು ಬರದೆ ನಾವ್ ಹೇಗೆ ನಂಬೋದು? ಹಾಗೆ ಅಂದ್ರೆ ಚಿಪ್ಸ್ ಅಲ್ಲೇ ಮಾಡ್ತಾರ ಹೇಗದ? ಬಟ್ ಇಲ್ಲೇ ಮಾಡ್ತೀವಿ ಅಂತಾರೆ, ನೀವೇ ಮಾಡಬೇಕು ಕಟ್ ಮಾಡಿ ಅಂತ ಹೇಳ್ತಾರೆ. ನಾನು ಪ್ರೋಸೆಸ್ ಶುರು ಆದ್ಮೇಲೆ ಗೊತ್ತಾಗ್ಬೇಕು ಅದು ಹೇಗೆ ಅಂತ. ಪ್ರತಿ ಕೆಜಿಗೆ 35,000? ಹೌದೌದು. ಅಂದ್ರೆ ಎ ಬಿ ಸಿ 3 ಗ್ರೇಡ್ ಮಾಡ್ತಾರಂತೆ, ಚೇಗಿರೋದೊಂದು, ಸೆಕೆಂಡ್ಸ್ ಒಂದು, ಥರ್ಡ್ಸ್ ಈ ತರ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿ ಇದ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಎಷ್ಟಿದೆ ಅಗರ್ವುಡ್? ನಾವೊಂದು ಗಿಡ ಒಂದು 200 ನೆಟ್ಟಿದ್ವಿ, ಒಂದು 150 ಇದೆ, ಒಂದು 50 ಹೋಗಿದಾವೆ. ಎಷ್ಟು ಸುತ್ತಳತೆ ಬಂದಿದೆ ಈಗ? ಒಂದು 24 ಇಂಚು 30 ಇಂಚ್ವರೆಗೂ ಇದೆ. ಏನಾದ್ರೂ ವಿಶೇಷ ಕಾಳಜಿ ಮಾಡ್ಬೇಕು ಅದಕ್ಕೆ? ನಾಟಿ ಮಾಡಿದಾಗ 1 ವರ್ಷ ಸ್ವಲ್ಪ ವಿಶೇಷವಾಗಿ ನೋಡ್ಕೋಬೇಕು, ಸ್ವಲ್ಪ ನೀರು ಕೊಡಬೇಕು, ನೀರು ಗೊಬ್ಬರ ಕೊಟ್ಟು 1 ವರ್ಷ ಕಾಪಾಡ್ಬಿಟ್ರೆ ಆಮೇಲೆ ತನ್ನಿಗೆ ತಾನೇ ಬೆಳ್ಕೊಳ್ಳುತ್ತೆ. ಮತ್ತೆ ಪ್ರೂನಿಂಗ್ ಮಾಡ್ಬೇಕು, ರೆಂಬೆ ಕತ್ತರಿಸ್ತಾ ಇರ್ಬೇಕು ಅಷ್ಟೇ. ನಿಮ್ ಭಾಗದಲ್ಲಿ ಹೇಗ್ ಬರುತ್ತೆ ಅಗರ್ವುಡ್? ಚೆನ್ನಾಗ್ ಬರುತ್ತೆ ಮರ, ಏನು ತೊಂದ್ರೆ ಇಲ್ಲ. ಹೆಚ್ಚು ನೀರ್ ಬೇಡತ್ತಾ? ಹೇಗೆ ನೀರೇನ್ ಬೇಡ, ಕಾಫಿ ತೋಟದೊಳಗೆ ನಾರ್ಮಲಿ ಬರುತ್ತೆ. ಕಾಫಿಗೆ ನೆರಳಾಗೂ ಇರುತ್ತೆ? ನೆರಳಾಗೂ ಬರುತ್ತೆ, ನೆರಳಾಗಿ ಬರುತ್ತೆ. ಬಟ್ ಅದಕ್ಕೆ ಅವ್ರು ಹೇಳಿದ ಬೆಲೆ ಸಿಕ್ಕಿದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಸೌದೆಗೂ ಬರಲ್ಲ. ಅಷ್ಟೊಂದು ಡೆಲಿಕೇಟ್ ಮರ, ಬೆಂಡು ಅದು. ಅವ್ರ ಕಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಹಾಲೋಣಕ್ಕಿಂತಲೂ ತೀರಾ ಕನಿಷ್ಠ, ಏನಕ್ಕೂ ಉಪಯೋಗ ಇಲ್ಲ ಅಂತ ಮರ. ಹಾಗಿದ್ರೆ ಅಷ್ಟು ತುಂಬಾ ಏನ್ ತೂಕ ಇಲ್ಲ, ಇಲ್ಲ ಒಣಗಿದ್ರೆ ಬಹಳ ಹಗುರ. ಹಾಲಾಣ ಸೇಮ್ ಹಾಲಾಣ ತರ ಇರದ ಆಗ್ಬಿಡುತ್ತೆ. ನೀವೇನಾದ್ರು ಕತ್ತರಿಸಿ ನೋಡಿದ್ರೆ? ಕಡಿತಾ ಇರ್ತೀವಿ, ಕೊಂಬೆ ಕಡಿತೀವಲ್ಲ, ಹೇಗಿರುತ್ತೆ ಸುವಾಸನೆ? ಇನಾಕ್ಲೇಷನ್ ಆಗಿರಲ್ಲ ಬರುತ್ತೆ, ಸೆಂಟೆಡ್ ಇರುತ್ತೆ, ಸ್ಮೆಲ್ ಬರುತ್ತೆ, ಚೆನ್ನಾಗಿದೆ. ಕಳಸರಿ ಇನಾಕ್ಲೇಷನ್ ಮಾಡಕ್ ಬಂದಾಗ ಅವ್ನು ತೆಗೆದು ತೋರಿಸ್ತಾ, ನೋಡಿ ಸರ್ ನಿಮ್ದು ಫಾರ್ಮೇಶನ್ ಆಗಿದೆ, ಸ್ಮೆಲ್ ಬರ್ತಾ ಇದೆ ಅಂತೇಳಿ ಬರುತ್ತೆ, ಸುವಾಸನೆ ಇದೆ. ಹೇಗಿರುತ್ತೆ ಸುವಾಸನೆ? ಚೆನ್ನಾಗಿರುತ್ತೆ ಸರ್. ಈ ಮುಸ್ಲಿಮ್ಸ್ ಕಂಟ್ರಿಲೆಲ್ಲ ಸೆಂಟ್ ಬಳಸ್ತಾರೆ ನೋಡಿ. ಹೌದು, ಸೇಮ್ ಸೇಮ್. ಹಂಗೆ ಸುಮಾರು 150 ಮರ ಇದೆ. ಒಂದೇ ಸರಿ ಕಟಾವ್ ಮಾಡಬಹುದು ಹೇಗೆ ಅದನ್ನ? ಇಲ್ಲ, ಒಂದೇ ಸರಿ ಅಂದ್ರೆ ಅದು ಇನಾಕ್ಲೇಷನ್ ಆಗ್ಬೇಕು, ಇನಾಕ್ಲೇಷನ್ ಆಗಿ 2 ವರ್ಷ ಕಾಯ್ಬೇಕು. ಅದು ಹೇಗೆ ಮಾಡ್ತಾರೆ ಇನಾಕ್ಲೇಷನ್? ಅದು ಅದೇ ಸೇಮ್ ಡ್ರಿಲ್ಲಿಂಗ್ ಮಿಷಿನ್ ತಂದು ಡ್ರಿಲ್ ಮಾಡ್ತಾರೆ. ಆಮೇಲೆ ಏನೋ ಎಲ್ಲಿ ಮಾಡ್ತಾರೆ? ಅಲ್ಲೇ ತೋಟದಲ್ಲೇ. ಅಲ್ಲ, ಈಗ ಮರದಲ್ಲಿ ಮರ ಕಾಂಡ ಸುತ್ತ ಮಾಡ್ತಾರೆ, ಒಂದು ಒಂದೊಂದು ಗೇಣಿಗೆ ಒಂದೊಂದು ಡ್ರಿಲ್ಲಿಂಗ್ ಅಲ್ಲಿ ಹೋಲ್ ಮಾಡ್ತಾರೆ. ಇಲ್ಲಿ ಬುಡದಿಂದ ಒಂದು ಅದೆಷ್ಟು ಎತ್ತರ ಇರುತ್ತೆ, ಒಂದು 20 ಅಡಿವರೆಗೂ ಮಾಡ್ತಾರೆ. ಆಮೇಲೆ ಅದಕ್ಕೆ ಇನಾಕ್ಲೇಷನ್ ಟ್ಯೂಬ್ ಅಲ್ಲಿ ಏನೋ ಒಂದು ಕೆಮಿಕಲ್ ಇರುತ್ತೆ, ಅದನ್ನ ಟ್ಯೂಬ್ ಅಲ್ಲಿ ಚುಚ್ಚಿಬಿಟ್ಟು ಅದಕ್ಕೆ ಮುಚ್ಚುತ್ತಾರೆ ಜೇನ್ ಮೇಲಣದಲ್ಲಿ. ಇನ್ನೊಂದು ಕಡ್ಡಿ ಟೈಪ್ ಬರುತ್ತೆ ಅಂತ, ಅದು 2-3 ತರ ಇದೆ. ಆ ಕಡ್ಡಿನ ಹೋಲ್ಸಿಗೆ ಹೊಡಿತಾರೆ, ಅದೊಂದು ಮೆಥಡ್. 3 ಮೆಥಡ್ ಅಲ್ಲಿ ಮಾಡಿದ್ದಾರೆ, ಅದು ಹೇಗೆ ಅಂತ ನೋಡ್ಬೇಕು. ಅದು ಕಡ್ಡಾಯವಾಗಿ ಮಾಡ್ಲೇಬೇಕಾಗತ್ತೆ? ಕಡ್ಡಾಯ ಮಾಡಿದ್ರೆ ಅದು ಫಾರ್ಮೇಶನ್ ಆಗದಂತೆ, ಇಲ್ಲ ಅಂತ. ಇಲ್ಲ ಅಂದ್ರೆ ಅದು ಮರ ಕಟಾವಿಗೆ ಇದಾಗಲ್ಲ, ನ್ಯಾಚುರಲ್ ಆಗಿ ಆಗಲ್ಲ ಅಂತ ಹೇಳ್ತಿದಾರೆ ಅವರು. ನೀವೊಬ್ಬರೇನ ನಿಮ್ ಭಾಗದಲ್ಲಿ ಬೆಳೆದಿರ ಅಂತವ್ರು ಬೇರೆ ಯಾರಾದ್ರೂ ಬೆಳೆದಿದ್ದಾರೆ? ಇದ್ದಾರೆ ನಮ್ ಭಾಗದಲ್ಲಿ 2-3 ಜನ ಹಾಕಿದ್ದಾರೆ, ನಮ್ಮೂರ್ಲೆ 2-3 ಜನ ಹಾಕಿದ್ದಾರೆ, ನಾನೇ ಹಾಕ್ಸಿದ್ದು ಹಾಕಿದ್ದಾರೆ. ಮೆಣಸು ಅನುಕೂಲ ಆಗ್ತಾ ಇದೆಯಾ? ಒಳ್ಳೆ ಬೆಲೆ ಇದೆ? ಬೆಲೆ ಇದೆ ಸರ್, ಅದು ಇದು ನಿಲ್ತಾ ಇಲ್ಲ, ಬಳ್ಳಿ ನಿಲ್ತಾ ಇಲ್ಲ. ಮೆಣಸು ಒಳ್ಳೆ ಬೆಳೆನೆ ನಮ್ಗೆ, ಅದು ಒಳ್ಳೆ ಬೆಳೆ. ಬಟ್ ಏನಾಗುತ್ತೆ ಅಂದ್ರೆ ರೋಗ ಬಂದು ಗಿಡ ಹೋಗ್ತಾ ಇದೆ, ಇದ್ರೆ ಒಳ್ಳೆ ಬೆಳೆ ಸರ್, ಲಾಭದಾಯಕ ಬೆಳೆ. ಏನ್ ರೋಗ? ಸೊರಗ ರೋಗ ಅಂತ ಬರುತ್ತೆ, ಅದು ಇದು ಎಲೆ ಎಲ್ಲ ಹಳದಿ ಆಗಿ ಬಿದ್ದೋಗುತ್ತೆ, ಹಳದಿ ಆಗುತ್ತೆ, ಬ್ಲ್ಯಾಕ್ಸ್ ಆಗುತ್ತೆ. ಆಮೇಲೆ ಇದಕ್ಕಿದ್ದಂಗೆ ಗಿಡ ಸಂಪೂರ್ಣ ಒಂದು ವಾರದಲ್ಲಿ ಎಲೆ ಉದ್ರಿ ಬರೀ ಕಡ್ಡಿ ನಿಲ್ಲುತ್ತೆ. ಹತೋಟಿ ಮಾಡಕ್ ಆಗ್ತಾ ಇಲ್ವಾ? ಹತೋಟಿ ಆಗ್ತಾ ಇಲ್ಲ ಸರ್, ತೋಟಿ ಆದ್ರೆ ಸ್ವಲ್ಪ ದಿವಸ ನಿಲ್ಲುತ್ತೆ, 1 ವರ್ಷ ನಿಲ್ಲಿಸಬಹುದು ಅಷ್ಟೇ, ಮತ್ತೆ 3ನೇ ವರ್ಷಕ್ಕೆ ಅದು ಹೋಗುತ್ತೆ, ಡೆವಲಪ್ ಆಗದೆ ಇಲ್ಲ. ಬಟ್ ಕೆಲವು ಭಾಗದಲ್ಲಿ ನಿಲ್ಲುತ್ತೆ ಅಂತಾರೆ, ಹತೋಟಿ ಮಾಡಿದ್ರೆ ನಮ್ಮಲ್ಲಿ ನಿಲ್ತಾ ಇಲ್ಲ. ಏನನ್ಸುತ್ತೆ ಒಟ್ಟಾರೆ ಕೃಷಿ ಬದುಕು? ಅಲ್ಲ, ಕೃಷಿ ಬದುಕು ಚೆನ್ನಾಗಿದೆ, ಬಟ್ ಇವತ್ತಿನ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಎಲ್ಲ ಮಿಷಿನರೀಸ್ ಬೇಕು. ಈಗ ನಮ್ಮ ಖರ್ಚಿಗೆ ತಕ್ಕದ ಬೆಲೆ ಸಿಗ್ತಾ ಇಲ್ಲ ಕೃಷಿಗೆ. ಈಗ ಭತ್ತಕ್ಕೆ ಈಗಿನ ಖರ್ಚಲ್ಲಿ ರೇಟ್ ಸಾಕಾಗಲ್ಲ, ಹಂಗಾಗಿ ದುಡ್ಡು ಲೆಕ್ಕ ಹಾಕಿದ್ರೆ ಕೃಷಿ ಬೇಡ ಅನ್ಸುತ್ತೆ. ಬೇರೆ ಉದ್ಯೋಗ ಇಲ್ಲ, ನಾವು ಕೃಷಿಲೇ ಬಂದಿರೋದ್ರಿಂದ ಮಾಡ್ಲೇಬೇಕಾಗಿದೆ, ಮಾಡ್ತಾ ಬಂದಿದೀವಿ, ಎಷ್ಟು ಸಾಧ್ಯವೋ ಅಷ್ಟು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಮುಂದಿನ ದಿವಸಗಳಲ್ಲಿ ಇನ್ನು ಏನೇನ್ ಮಾಡ್ಬೇಕು ಅನ್ನೋ ಆಲೋಚನೆ ಇದೆ?